Ego jyoti aagi tumba sogasagi yenanu maataadive bhavane baakive telinu raaru mailiyu seralu sani saniha moda saagi vandide preetige muttagi serive eradu saha yenanu maataadive bhavane baakive ಗಳಿಗೆ ಸೋತ ಕಣ್ಣುಗಳಿವೆ ಕತ್ತು ಕೊಡುವುದಕ್ಕೆ ಕಾದ ಮುತ್ತುಗಳಿವೆ ಬೆರಳುಗಳು ಸ್ಪರ್ಶ ಬಯಸುತ್ತಿವೆ ಮನದ ಒಳಗೊಳಗೆ ಎಷ್ಟೋ ಆಸೆಗಳಿವೆ ಎಂತ ಆವೇಗ ಈ ನವಕ ಸೇರೋ ಸಲುವಾಗಿ ಎಲ್ಲ ಅತಿಯಾಗಿ ಮಾತಾಡಿದೆ ಯಾತಕೆ ಹೀಗಾಗಿದೆ ಬೆಚ್ಚಗೆದೆ ನೆಟ್ಟ ಉಸಿರ ಬೆಳೆ ದೀಪ ಮಲಗುತ್ತಿದೆ ನೋಡಿ ರಗಳೆ ಮಾತಾಡಿದೆ